ಕೃಷಿ ಮಹಾವಿದ್ಯಾಲಯ ಶಿವಮೊಗ್ಗ ಇದರ ಕ್ರೀಡಾಶಾಸ್ತ್ರ ವಿಭಾಗದ ಸಹ ಸಂಶೋಧಕರಾದ ಡಾಕ್ಟರ್ ಅಂಬರೀಶ್ ಎಸ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ನಮಗೆ ಇಂದು ಕೀಟನಾಶಕಗಳ ಬಳಕೆಯಲ್ಲಿ ವಹಿಸಬೇಕಾದ ಸುರಕ್ಷತಾ ಕ್ರಮಗಳು ಈ ಕುರಿತು ಸಾಕಷ್ಟು ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ನಮಸ್ಕಾರ ಸರ್. ಈ ಒಂದು ಕೀಟನಾಶಕಗಳ ಬಳಕೆಯಲ್ಲಿ ವಹಿಸಬೇಕಾದ ಸುರಕ್ಷತಾ ಕ್ರಮಗಳು ಅಂದ್ರೆ ಏನು, ಅದ್ರ ಬಗ್ಗೆ ಪ್ರಾಸ್ತಾವಿಕವಾಗಿ ಹೇಳಬೇಕಾದ್ರೆ ಏನಂತ ಹೇಳ್ತೀರಿ? ಆಧುನಿಕ ಕೃಷಿಯಲ್ಲಿ ಅತಿ ಹೆಚ್ಚಾಗಿ ಕೀಟನಾಶಕಗಳನ್ನು ರೈತರು ಬಳಸುತ್ತಿದ್ದಾರೆ. ಬಹಳಷ್ಟು ಕೀಟನಾಶಕಗಳು ಆಕಸ್ಮಿಕವಾಗಿ ಸೇವಿಸಿದಾಗ ಅಥವಾ ಹೆಚ್ಚು ಕಾಲ ನಮಗೆ ಗೊತ್ತಿಲ್ಲದಿರಾನೆ ಚರ್ಮಕ್ಕೆ ತಾಗಿದಾಗ ಮನುಷ್ಯರಿಗೆ ಹಾನಿಯನ್ನುಂಟು ಮಾಡುತ್ತಿವೆ. ಆದ್ದರಿಂದ ಕೀಟನಾಶಕಗಳ ಸುರಕ್ಷಿತ ಬಳಕೆ ಅರಿತುಕೊಳ್ಳುವುದು ಅವಶ್ಯಕ ಹಾಗೂ ಸೂಕ್ತವಾದ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳುವುದರಿಂದ ಮಾನವರಿಗೆ ಮತ್ತು ಉಪಕಾರಿ ಕೀಟಗಳಿಗೆ, ಅಂದರೆ ಉಪಕಾರಿ ಕೀಟಗಳ ಬೆಳೆ ಹಾನಿ ಮಾಡುವ ಕೀಟಗಳಲ್ಲದೆ ಪರಪಕ್ಷ ಜೀವಿಗಳು ಅಥವಾ ಮುಂತಾದ ಕೀಟಗಳು ಬೆಳೆಗಳಲ್ಲಿ ಇರುತ್ತವೆ, ಅವುಗಳಿಗೆ ಯಾವುದೇ ತೊಂದರೆ ಅಥವಾ ಹಾನಿಯನ್ನುಂಟು ಮಾಡುವುದಲ್ಲದೆ ಮನುಷ್ಯನಿಗೆ ಸುರಕ್ಷಿತವಾಗಿ ಇರಬಹುದು. ಈಗಿನ ಕಾಲದಲ್ಲಿ ಯಾವುದೇ ಕೀಟನಾಶಕವನ್ನು ಬಳಸದೆ ಬೆಳೆ ತೆಗೆಯಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಪ್ರತಿಯೊಂದು ಬೆಳೆಗೆ ಕೀಟನಾಶಕಗಳನ್ನು ಸಿಂಪಡಿಸುವುದು ಅಗತ್ಯವಿದೆ. ಸ್ವಲ್ಪ ಮುನ್ನೆಚ್ಚರಿಕೆ ಕ್ರಮಗಳು ವಹಿಸುವುದರಿಂದ ಯಾವುದೇ ಉಪಕಾರಿ ಕೀಟಗಳಾಗಲಿ ಮನುಷ್ಯನಿಗೆ ಆಗಲಿ ತೊಂದರೆ ಆಗದ ಹೊರಬರಬಹುದು. ಜೊತೆಗೆ ನೀವು ಅದನ್ನು ತುಂಬಾ ಸೂಕ್ಷ್ಮವಾಗಿ ಬಳಸಬೇಕು ಅಂತ ಹೇಳಿದ್ರೆ ಈ ಒಂದು ಕೀಟನಾಶಕಗಳ ಶೇಖರಣೆಯನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳ್ತೀರಿ? ಸಾಮಾನ್ಯವಾಗಿ ಕೀಟನಾಶಕಗಳ ವಿಷ ಪ್ರಮಾಣ ಅಥವಾ ಶಕ್ತಿ ಹಲವಾರು ಹವಾಮಾನ ಮತ್ತು ವಾತಾವರಣದ ವೈಪರೀತ್ಯಗಳಿಂದ ಬದಲಾವಣೆ ಆಗುವ ಸಾಧ್ಯತೆಗಳಿರುತ್ತವೆ. ಉದಾಹರಣೆಗೆ ಉಷ್ಣಾಂಶದಿಂದ ಆಗಿರಬಹುದು ಅಥವಾ ತೇವಾಂಶ ಅಥವಾ ನೇರವಾಗಿ ಸೂರ್ಯನ ಕಿರಣಗಳು ಕೀಟನಾಶಕಗಳು ಬೀಳುವುದರಿಂದ ಆ ಕೀಟನಾಶಕಗಳ ಸ್ವರೂಪ ಅಥವಾ ಶಕ್ತಿಯನ್ನು ಕಡಿಮೆ ಮಾಡುತ್ತವೆ. ಆದ್ದರಿಂದ ಈ ಕೀಟನಾಶಕಗಳನ್ನು ತಂಪಾದ ಕೋಣೆಗಳಲ್ಲಿ ತಂಪಾದ ಸ್ಥಳಗಳಲ್ಲಿ ಶೇಖರಿಸಬೇಕು ಮತ್ತು ಆಹಾರ ಪದಾರ್ಥಗಳ ಜೊತೆಯಾಗಲಿ ಅಥವಾ ವಾಸಿಸುವ ಮನೆಗಳಲ್ಲಿ ಇಡಬಾರದು. ಮುಖ್ಯವಾಗಿ ಪಶು ವಾಸಿಸುವ ಸ್ಥಳಗಳಲ್ಲಿ ಅಥವಾ ಮಕ್ಕಳ ಕೈಗೆ ಸಿಗದಿರುವ ಹಾಗೆ ಬಾಟಲಿಯನ್ನು ಅಥವಾ ಕೀಟನಾಶಕದ ಡಬ್ಬಿಯನ್ನು ಶೇಖರಿಸಿ ಇಡಬೇಕು. ಜೊತೆಗೆ ಈ ಕೀಟನಾಶಕಗಳ ಆಯ್ಕೆ ಬಗ್ಗೆ ಏನಂತ ಹೇಳ್ತೀರಿ ಸರ್? ರೈತ ಬಾಂಧವರು ಸಂಬಂಧಪಟ್ಟ ಇಲಾಖೆ ಆಗಿರಬಹುದು, ಉದಾಹರಣೆಗೆ ರೈತ ಸಂಪರ್ಕ ಕೇಂದ್ರ, ಕೃಷಿ ಇಲಾಖೆ ಅಥವಾ ಕೃಷಿ ಮಹಾವಿದ್ಯಾಲಯದ ತಜ್ಞರುಗಳಿಂದ ಶಿಫಾರಸು ಮಾಡಲ್ಪಟ್ಟ ಕೀಟನಾಶಕಗಳನ್ನು ಮಾತ್ರ ಉಪಯೋಗಿಸಬೇಕು. ಕೀಟನಾಶಕಗಳ ವಿಷಯುಕ್ತ ಪ್ರಮಾಣ ಅಥವಾ ಬಳಕೆ ಮೇಲೆ ಆಗಬಹುದಾದ ಪರಿಣಾಮ ಅಥವಾ ಅಪಾಯಗಳನ್ನು ಆಧಾರವಾಗಿಟ್ಟುಕೊಂಡು ಕೀಟನಾಶಕಗಳನ್ನು 4 ಭಾಗಗಳಾಗಿ ವಿಂಗಡಿಸಲಾಗಿದೆ. ಅವುಗಳಲ್ಲಿ ಭಾರಿ ವಿಷಕಾರ, ಅಂದರೆ ಇದರ ಬಣ್ಣದ ಗುರುತು ಕೆಂಪಾಗಿರುತ್ತದೆ, ಮತ್ತು ಇನ್ನೊಂದು ಪಂಗಡ ಅಂದರೆ ತುಂಬಾ ವಿಷಕಾರಿ, ಹಳದಿ ಬಣ್ಣ, ಸಾಧಾರಣ ವಿಷಕಾರಿ, ನೀಲಿ ಬಣ್ಣ ಮತ್ತು ಅಲ್ಪ ವಿಷಕಾರಿ, ಇದು ಹಸಿರು ಬಣ್ಣವನ್ನು ಹೊಂದಿರುತ್ತದೆ ತ್ರಿಕೋನದಲ್ಲಿ. ಉದಾಹರಣೆಗೆ ಭಾರಿ ವಿಷಕಾರಿ ಕೀಟಗಳು ಅಂದ್ರೆ ಮೊನೊಕ್ರೋಟಪಾಸ್, ಫೋರೇಟ್ ಇವೆಲ್ಲ ಕೆಂಪು ಬಣ್ಣ ಹೊಂದಿರುತ್ತವೆ. ಇವು ಅತ್ಯಂತ ಭಾರಿ ವಿಷಕಾರಿ ಗುಂಪಿಗೆ ಸೇರುತ್ತವೆ. ಹಳದಿ ಬಣ್ಣಕ್ಕೆ ಬರುವಂತವು ಡೈಮಿಥೊಯೇಟ್, ಕ್ವಿನಾಲ್ಪಾಸ್, ಇಮಿಡಾಕ್ಲೋಪ್ರಿಡ್ ಮತ್ತು ಹೆಮಮೆಕ್ನ್ ಬೆನ್ಜೊಯೇಟ್. ಅದೇ ತರಹ ನೀಲಿ ಬಣ್ಣವನ್ನು ಹೊಂದಿರುವಂತಹ ಕೀಟನಾಶಕಗಳು ಮೆಲಾಥಿಯಾನ್ ಅಥವಾ ಡೈಪೆಂಥಿಯುರಾನ್ ಇರುತ್ತವೆ. ಮತ್ತು ಹಸಿರು ಬಣ್ಣಕ್ಕೆ ಉದಾಹರಣ ಕೀಟನಾಶಕಗಳೆಂದರೆ ಅಜಾಡಿರಿಕ್ಟಿನ್ 10,000 ppm ಮತ್ತು ಕ್ಲೋರಾಂಟ್ರನ್ಲಿಫ್ರೋಲ್, ಅದು ಕೊರಾಜನ್ ಅಂತೀವಿ, ಇವು ಹಸಿರು ಬಣ್ಣಕ್ಕೆ ಹೊಂದಿರುತ್ತವೆ. ಈ ಕೀಟನಾಶಕಗಳ ಗುರುತಿನ ಮೇಲೆ ನಾವು ರೈತರು ಫಸ್ಟ್ ಈ ಹಸಿರು ಬಣ್ಣ ಹೊಂದಿರುವಂತಹ ಕೀಟನಾಶಕಗಳಿಗೆ ಒತ್ತು ಕೊಡಬೇಕು. ಇವು ಸಿಂಪಡಿಸುವುದರಿಂದ ಉಪಕಾರಿ ಕೀಟಗಳು ಮತ್ತು ನಮಗೂ ಒಂದ್ ಸ್ವಲ್ಪ ಸೇಫ್ ಅಂದ್ರೆ ಸೇಫ್ ಇರುತ್ತವೆ. ಅದೇ ರೀತಿ ಇವು ಸಿಗದಿದ್ದ ಕಾಲಕ್ಕೆ ನೀಲಿ ಬಣ್ಣಕ್ಕೆ, ಅದೇ ತರ ಮತ್ತೆ ಹಳದಿ ಬಣ್ಣಕ್ಕೆ ಮೊದಲ ಆದ್ಯತೆ ಹಸಿರು ಬಣ್ಣದ ಕೀಟನಾಶಕಗಳನ್ನು ಬಳಸಬೇಕು. ಇದನ್ನ ಈ ತರ ತಿಳ್ಕೊಳ್ಳೋದ್ರಿಂದ ಯಾವುದೇ ಅನರಕ್ಷರಸ್ಥರು ರೈತರು ಸಹ ಈ ಬಣ್ಣಗಳ ಮೇಲೆ ತಿಳಿದುಕೊಳ್ಳಬಹುದು. ಕೀಟನಾಶಕಗಳ ಹಾಕಿ ಸಮಯದಲ್ಲಿ ಈ ಗಮನ ಚಿಹ್ನೆಗಳ ಕಡೆ ಗಮನ ಕೊಡಬೇಕು ರೈತರು. ಕೆಲವೊಂದು ಕೀಟನಾಶಕಗಳು ಬೆಂಕಿಗೆ ತಗುಲಿದಾಗ ಉರಿಯುವ ಸಾಧ್ಯತೆ ಇರುತ್ತವೆ. ಆದ್ದರಿಂದ ಅಂತ ಕೀಟನಾಶಕಗಳ ಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ನೀಡಲಾಗಿರುತ್ತದೆ. ಅಂತಹ ಮಾಹಿತಿಗಳನ್ನು ಕಡ್ಡಾಯವಾಗಿ ಓದಿ ತಿಳಿದುಕೊಳ್ಳಬೇಕು. ಅಂತ ಕೀಟನಾಶಕಗಳನ್ನು ಶೇಖರಿಸಿಡುವಾಗ ಅಂದ್ರೆ ತಗೊಂಡು ಬಂದು ನಾವು ಮನೆಯಲ್ಲಿ ಇಡುವಾಗ ಬೆಂಕಿ ಮುಂತಾದವುಗಳಿಂದ ಆದಷ್ಟು ದೂರವಿಡಬೇಕು. ಜೊತೆಗೆ ಈ ಕೀಟನಾಶಕಗಳ ಬಗ್ಗೆ ಹೇಳ್ತಾ ಇದ್ದಾರೆ, ಇದರ ಸ್ವರೂಪ ಮತ್ತು ಪ್ರಮಾಣದ ಆಯ್ಕೆ ಎಷ್ಟಿರಬೇಕು, ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಕೀಟನಾಶಕಗಳು ಇಂದು ಹಲವಾರು ಸ್ವರೂಪಗಳಲ್ಲಿ ಲಭ್ಯವಿರುತ್ತವೆ ಸರ್. ಉದಾಹರಣೆಗೆ ದ್ರಾವಣ ರೂಪ, ಹರಳು ರೂಪ, ಧೂಳು ಅಥವಾ ಪುಡಿ ರೂಪದಲ್ಲಿ ಅಂಗಡಿಗಳಲ್ಲಿ ದೊರೆಯುತ್ತವೆ. ಇವನ್ ಒಂದೇ ಕೀಟನಾಶಕ ವಿವಿಧ ರೂಪಗಳಲ್ಲಿ ದೊರೆಯುತ್ತವೆ. ಅಂದ್ರೆ ನಾವು ಆದ್ಯತೆ ಕೊಡಬೇಕಂದ್ರೆ ಮಳೆಯಾಶ್ರಿತ ಬೆಳೆಗಾರರಿಗೆ, ರೈತರಿಗೆ ನೀರು ದೊರೆಯುವುದಿಲ್ಲ. ಅಂತಹ ಸಮಯದಲ್ಲಿ ಧೂಳು, ಅರಳು ಆ ತರದಲ್ಲಿ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ಅಗತ್ಯ ಮತ್ತು ಒಗದಬಹುದ ಅಪಾಯಗಳನ್ನು ಗಮನದಲ್ಲಿಟ್ಟುಕೊಂಡು ಬೇಕಾದ ರೂಪಗಳ ಕೀಟನಾಶಕಗಳನ್ನು ಶಿಸ್ತುಬದ್ಧವಾಗಿ ಆಯ್ಕೆ ಮಾಡಿಕೊಳ್ಳಬೇಕು. ಜೊತೆಗೆ ಈ ಕೀಟನಾಶಕಗಳ ಬಳಕೆಯಿಂದ ತುಂಬಾ ಹಾನಿಯಾಗುತ್ತೆ, ತುಂಬಾ ಎಚ್ಚರಿಕೆಯಿಂದ ವಹಿಸಬೇಕು ಅಂತ ಹೇಳ್ತೀರಿ. ಈ ಬಳಕೆಯಲ್ಲಿ, ಈ ಬಳಕೆ ಪೂರ್ವದಲ್ಲಿ ಅನುಸರಿಸಬೇಕಾದ ಸುರಕ್ಷತಾ ಕ್ರಮಗಳ ಬಗ್ಗೆ ಏನ್ ಹೇಳ್ತೀರಿ? ಅಧಿಕೃತವಾಗಿ ಶಿಫಾರಸು ಮಾಡಲಾದ ಸೂಕ್ತ ಕೀಟನಾಶಕಗಳನ್ನು ಮಾತ್ರ ಆಯ್ಕೆ ಮಾಡಿ ಬಳಸಬೇಕು. ಉದಾಹರಣೆಗೆ, ಯಾವುದೋ ಒಂದು ಕೀಟಕ ಬೆಳೆಯನ್ನು ನಾಶ ಮಾಡುತ್ತಿದ್ದರೆ ಆ ಕೀಟಕ್ಕೆ ಹಾನಿ ಒಳಗಾದ ಸಸ್ಯ ಆಗಿರಬಹುದು ಅಥವಾ ಕೀಟವನ್ನು ತೆಗೆದುಕೊಂಡು ಬಂದು ತಜ್ಞರುಗಳಿಂದ ಪರಿಶೀಲಿಸಿ ನಂತರ ಅದಕ್ಕೆ ಸೂಕ್ತವಾದ ಕೀಟನಾಶಕವನ್ನು ಮಾತ್ರ ಉಪಯೋಗಿಸಬೇಕು. ಅದೇ ರೀತಿ ಮತ್ತೆ ಕೀಟನಾಶಕಗಳನ್ನು ಅಧಿಕೃತ ಮಾರಾಟಗಾರರಿಂದ ಮಾತ್ರ ಖರೀದಿಸಬೇಕು. ಈಗಿನ ಕಾಲದಲ್ಲಿ ಸುಮಾರು ಕೀಟನಾಶಕಗಳು ಇದಾವೆ, ನಮ್ಮ ISI ಮಾರ್ಕ್ ಇರೋದು ಕೀಟನಾಶಕಗಳನ್ನು ಮಾತ್ರ ಉಪಯೋಗಿಸುವುದು ಸೂಕ್ತ. ಮತ್ತು ಕೀಟನಾಶಕಗಳನ್ನು ಕೊಂಡುಕೊಳ್ಳುವಾಗ ಸೀಸೆ ಅಥವಾ ಡಬ್ಬದ ಮೇಲೆ ನಮೂದಿಸಿರುವ ತಯಾರಿಕೆ ದಿನಾಂಕ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಡೇಟ್, ಅದೇ ರೀತಿ ನಿರ್ದಿಷ್ಟ ಬಳಕೆ ಅವಧಿ ಎಕ್ಸ್ಪೈರಿ ಡೇಟ್, ಬ್ಯಾಚ್ ಸಂಖ್ಯೆ, ಅಂತಾರಾಷ್ಟ್ರೀಯ ಗುಣಮಟ್ಟ ಸಂಖ್ಯೆಯ ಚಿಹ್ನೆ ಮತ್ತು ಪರವಾನಿಗೆ ಸಂಖ್ಯೆ, ವಿಳಾಸ, ರಾಸಾಯನಿಕ ಮತ್ತು ವಾಣಿಜ್ಯ ಹೆಸರು ಹಾಗೂ ಕೀಟನಾಶಕದ ಮೂಲವಸ್ತು ಇತ್ಯಾದಿಗಳನ್ನು ಗಮನಿಸಿ ಕೊಂಡುಕೊಳ್ಳಬೇಕು. ತೆಗೆದುಕೊಳ್ಳುವಾಗ ಬಿಲ್ಲನ್ನು ಕಡ್ಡಾಯವಾಗಿ ಕೇಳಿ ಪಡೆಯಬೇಕು. ಎಕ್ಸ್ಪೈರಿ ಡೇಟ್ ಅಂತೂ ಇಂಪಾರ್ಟೆಂಟ್ ಕೊಂಡುಕೊಳ್ಳುವಾಗ, ಅಂದ್ರೆ ಆಲ್ರೆಡಿ ಮುಗಿದೋಗಿದ್ರೆ ಆ ಕೀಟನಾಶಕ ಯಾವುದೇ ತರಹ ನಮಗೆ ಉಪಯುಕ್ತವಾಗುವುದಿಲ್ಲ. ಉಪಯುಕ್ತವಾಗಕನ್ನ ಹೆಚ್ಚು ನಮಗೆ ತೊಂದರೆ ಕೊಡುವ ಸಾಧ್ಯತೆಗಳು ಇರುತ್ತವೆ. ಯಾವುದೇ ಕೀಟ ಸಾಯುವುದಿಲ್ಲ, ನಮಗೆ ತೊಂದರೆ ಕೊಡುತ್ತದೆ. ಕೀಟನಾಶಕಗಳ ದ್ರಾವಣ ತಯಾರಿಸಲು ಆದಷ್ಟು ಪ್ರತ್ಯೇಕವಾಗಿ ಅದೇ ಒಂದು ಪ್ಲಾಸ್ಟಿಕ್ ಪಾತ್ರೆಗಳನ್ನು ಮಾತ್ರ ಬಳಸಬೇಕು. ಮತ್ತು ಕೀಟನಾಶಕಗಳನ್ನು ಯಾವುದೇ ಕಾರಣಕ್ಕೂ ಆಹಾರ ಧಾನ್ಯ ಅಥವಾ ಪಶು ಆಹಾರ, ಮೇವು, ನೀರು ಇತ್ಯಾದಿಗಳ ಜೊತೆ ಸಾಗಿಸಬಾರದು ಮತ್ತು ಶೇಖರಣೆ ಕೂಡ ಮಾಡಬಹುದು. ಎರಡು ಮೂರು ಕೀಟನಾಶಕಗಳನ್ನು ಒಟ್ಟಿಗೆ ಮಿಶ್ರಣ ಮಾಡಿ ಸಿಂಪಡಿಸಬಾರದು. ಅಂದ್ರೆ ರೈತರು ಜಾಸ್ತಿ ನೀರಿನ ತರ ಇದೆ, ಇದು ಇದರಲ್ಲಿ ಯಾವುದೇ ತರಹ ಉಪಕಾರಿ ಆಗುವುದಿಲ್ಲ, ಎಫೆಕ್ಟ್ ಇರುವುದಿಲ್ಲ ಅಂತೇಳಿ ಒಂದೆರಡು ಸೇಮ್ ಕೀಟನಾಶಕಗಳನ್ನು ಬಳಸ್ತಾರೆ. ಇದನ್ನು ಆದಷ್ಟು ಮಾಡಬಾರದು. ಮತ್ತು ಜೇನುನೊಣ, ದನಕರುಗಳು ಬೆಳೆ ಸಮೀಪಕ್ಕೆ ಬರುವ ಸಮಯದಲ್ಲಿ ಸಿಂಪರಣೆಯನ್ನು ಮಾಡಬಾರದು. ಅಂದ್ರೆ ಅದು ಜೇನುನೊಣಗಳು ಉಪಕಾರ ಕೀಟಿ, ಅದು ಪರಾಗಸ್ಪರ್ಶಕ್ಕೋಸ್ಕರ ಹೆಲ್ಪ್ ಮಾಡ್ತಿರ್ತೆ. ಅದರಿಂದ ಅವುಗಳನ್ನು ಸಹ ನಾವು ಕೀಟನಾಶಕಗಳನ್ನು ಸಿಂಪಡಿಸುವಾಗ ಗಮನದಲ್ಲಿಟ್ಟುಕೊಂಡು ಅವು ಬರುವ ಕಾಲದಲ್ಲಿ ಅಂದ್ರೆ ಬೆಳಗ್ಗೆ ಟೈಮು ಅವು ಜಾಸ್ತಿ ಇರ್ತವೆ, ಅದನ್ನ ಸ್ವಲ್ಪ ಬಿಸಿಲು ಬಂದ ಮೇಲೆ ಒಡೆಯುವುದರಿಂದ ಅವುಗಳಗ ಆಗುವ ಹಾನಿಯನ್ನು ಸಹ ತಡೆಗಟ್ಟಬಹುದು. ಮತ್ತು ಒಂದೇ ತರಹದ ಕೀಟನಾಶಕಗಳನ್ನು ಅಥವಾ ಒಂದೇ ಪಂಗಡಕ್ಕೆ ಸೇರಿದ ಕೀಟನಾಶಕಗಳನ್ನು ಪದೇ ಪದೇ ಬಳಸುವುದರಿಂದ ಕೀಟ ಅಥವಾ ರೋಗಾಣುಗಳ ನಿರೋಧಕ ಶಕ್ತಿಯನ್ನು ಪಡೆದುಕೊಳ್ಳುವ ಸಾಧ್ಯತೆ ಇದ್ದು ಬೇರೆ ಬೇರೆ ಪಂಗಡದ ಮತ್ತು ಬೇರೆ ಬೇರೆ ವಿಧದ ಕೀಟನಾಶಕಗಳನ್ನು ಬಳಸುವುದು ಒಳ್ಳೆಯದು. ಉದಾಹರಣೆಗೆ ನಾವು ರಸ ಇರುವ ಕೀಟಗಳಿಗೆ ಕಾಮನ್ ಆಗಿ ಎಲ್ಲಾ ರೈತರು ಯೂಸ್ ಮಾಡುವುದು ಇಮಿಡಾಕ್ಲೋಪ್ರಿಡ್, ಅದರಿಂದ ಟ್ರೇಡ್ ನೇಮ್ ಕಾನ್ಫಿಡಾರ್ ಅಂತ ಬರುತ್ತದೆ. ಮತ್ತೆ ಅದೇ ಗುಂಪಿಗೆ ಸೇರಿದ ಕೀಟನಾಶಕಗಳಾದ ಥಯಾಮೆಥಾಕ್ಸಮ್ ಅಥವಾ ಅಷ್ಟಾಮಿಪ್ರಿಡ್ ಬಳಸುವ ಬದಲು ಬೇರೆ ಗುಂಪಿಗೆ ಸೇರಿದ ಕೀಟನಾಶಕಗಳನ್ನು ಮಧ್ಯದಲ್ಲಿ ಬಳಸುವುದರಿಂದ ಈ ನಿರೋಧಕತೆ ಕಡಿಮೆಯಾಗಿ ಹುಳುಗಳು ಹೆಚ್ಚಾಗಿ ಸಾಯುತ್ತವೆ. ಆದ್ದರಿಂದ ಒಂದೇ ಗುಂಪಿಗೆ ಸೇರಿದ ಕೀಟನಾಶಕಗಳನ್ನು ಪದೇ ಪದೇ ಬಳಸಬಾರದು. ಅಂದ್ರೆ ನೀವೀಗ ಹೇಳ್ತಾ ಇರೋದು ಬಳಕೆ ಪೂರ್ವದಲ್ಲಿ ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ಹೇಳ್ತಾ ಇದ್ದೀರಿ ಸರ್. ಜೊತೆಗೆ ಈ ರೈತರು ತಾವು ತಮ್ಮ ಜಮೀನಿಗೆ ಹೋಗಿ ಕೀಟನಾಶಕಗಳನ್ನ ಬಳಸಬೇಕಾದ್ರೆ ಅದನ್ನು ಸಿಂಪಡಿಸಬೇಕಾದ್ರೆ ಅವರು ವಹಿಸತಕ್ಕಂತಹ ಕ್ರಮಗಳು ಯಾವ ರೀತಿ ಇರಬೇಕು ಅಂತ ಹೇಳ್ತೀರಿ? ರೈತರು ಕೀಟನಾಶಕಗಳನ್ನು ಸಿಂಪಡಿಸುವಾಗ ಯಾವುದೇ ಬಾಟಲ್ ಅಥವಾ ಸೀಸೆ ಡಬ್ಬಿಯನ್ನು ತೆಗೆದುಕೊಳ್ಳುವಾಗ ಒಂದು ಚೀಟಿಯನ್ನು ಕೊಟ್ಟಿರುತ್ತಾರೆ. ಆ ಚೀಟಿಯಲ್ಲಿ ವಿವಿಧ ಮಾಹಿತಿಯನ್ನು ಕೊಟ್ಟಿರುತ್ತಾರೆ, ಅದರ ಬಗ್ಗೆ ಮಾಹಿತಿಯನ್ನು ಓದಿ ತಿಳಿದುಕೊಳ್ಳಬೇಕು. ಕೀಟನಾಶಕದ ದ್ರಾವಣವನ್ನು ಬರಿಗೈಯಿಂದ ಮುಟ್ಟಬಾರದು ಮತ್ತು ವಾಸನೆಯನ್ನು ನೋಡಬಾರದು. ಅದೇ ರೀತಿ ಕೀಟನಾಶಕಗಳನ್ನು ನೀರಲ್ಲಿ ಬೆರೆಸುವಾಗ ಪ್ರತ್ಯೇಕವಾದ ಬಕೆಟ್ ಮತ್ತು ಡ್ರಮ್ಗಳನ್ನು ಬಳಸಬೇಕು. ಅದಕ್ಕೆ ಸಿಂಪಡಣೆಗೆ ಅಂತೇಳಿ ಸಪರೇಟ್ ಆಗಿ ಡ್ರಮ್ ಅಥವಾ ಬಕೆಟ್ ಅನ್ನು ಇಡಬೇಕು. ತೆರೆದ ಪ್ರದೇಶದಲ್ಲಿ ಅಥವಾ ಹೊಲಗಳಲ್ಲಿ ಕೀಟನಾಶಕಗಳ ಮುಚ್ಚಳಗಳನ್ನು ತೆರೆಯಬೇಕೇ ವಿನಃ ಯಾವುದೇ ಕೊಠಡಿಗಳಲ್ಲಿ ಮುಚ್ಚಳ ತೆಗೆಯುವ ಕೆಲಸ ಮಾಡಬಾರದು. ಅವುಗಳಿಂದ ಬಂದು ನಾವು ಉಸಿರಾಡುವಾಗ ನಮಗೆ ತೊಂದರೆ ಉಂಟಾಗುತ್ತದೆ. ಅದರಿಂದ ಹೊರಗಡೆ ಹೊಲಗಳಲ್ಲಿ ಕೀಟನಾಶಕಗಳ ಮುಚ್ಚಳವನ್ನು ತೆಗೆಯಬೇಕು. ಹೀಗೆ ತೆರೆದ ನಂತರ ಮಿಶ್ರಣ ಕಾರ್ಯವನ್ನು ಕೂಡ ತೆರೆದ ಪ್ರದೇಶದಲ್ಲೇ ಮಾಡುವುದರಿಂದ ಕೀಟನಾಶಕ ಬಳಕೆದಾರನ ಮೂಗು ಮತ್ತು ಬಾಯಿಗೆ ಸೇರುವ ಸಾಧ್ಯತೆ ಕಡಿಮೆ ಇರುತ್ತದೆ. ಯಾವುದೇ ಸಂದರ್ಭದಲ್ಲಿಯೂ ಸಹ ಹಲ್ಲಿನಿಂದ ಕಚ್ಚಿ ಮುಚ್ಚಳವನ್ನು ತೆಗೆಯುವ ಪ್ರಯತ್ನ ಮಾಡಬಾರದು. ಸಾಮಾನ್ಯವಾಗಿ ರೈತರು ಮುಚ್ಚಳಗಳು ಗಟ್ಟಿಯಾಗಿರುವುದರಿಂದ ಹಲ್ಲಿನಲ್ಲಿ ತೆಗೆಯುತ್ತಾರೆ ಅಥವಾ ಬಾಯಿಯಲ್ಲಿ ತೆಗೆಯುತ್ತಾರೆ. ಆದ್ದರಿಂದ ಪ್ರತ್ಯೇಕವಾದ ಮಾಹಿತಿಯನ್ನು ತಿಳಿದುಕೊಂಡು ಬೇರೆ ಯಾವುದೋ ಉಪಕರಣಗಳಿಂದ ತೆಗೆಯಬೇಕು ಮತ್ತು ಕೀಟನಾಶಕಗಳು ಹಾಗೂ ನೀರಿನ ಸಮರ್ಪಕ ಮಿಶ್ರಣ ಮಾಡಲು ಮರದ ಕೋಲನ್ನು ಬಳಸಬೇಕೇ ವಿನಃ ಕೈಯಿಂದ ಮಿಶ್ರಣ ಮಾಡಬಾರದು. ಸಾಮಾನ್ಯವಾಗಿ ರೈತರು ಮಿಶ್ರಣ ಮಾಡಿದಾಗ ಕೈ ಹಾಕ್ಬಿಟ್ಟು ಜಸ್ಟ್ ಕಲಿಸ್ತಾರೆ ಮಿಶ್ರಣ ಆಗ್ಲಿ ಅಂತ. ಆತರ ಮಾಡಬಾರದು. ಕೋಲನ್ನು ತೆಗೆದುಕೊಂಡು ಚೆನ್ನಾಗಿ ಮಿಶ್ರಣ ಮಾಡಿ ನಂತರ ಸಿಂಪಡಣೆ ಮಾಡಬೇಕು. ಸ್ಪ್ರೇಯರ್ಗಳ ನಾಜಲ್ ಕಟ್ಟಿಕೊಂಡಾಗ ಬಾಯಿಯಿಂದ ಊದುವುದಾಗಲಿ ಅಥವಾ ಈರುವುದಾಗಲಿ ಮಾಡಬಾರದು. ಸಿಂಪಡಣೆ ಮಾಡುವುದಕ್ಕಿಂತ ಮುಂಚೆ ಅವನ್ನೆಲ್ಲ ನೋಡಿಕೊಂಡು ನೀಟಾಗಿ ಸಿಂಪರಣೆ ಮಾಡಬೇಕು. ಕಣ್ಣಿಗೆ ಕನ್ನಡಕ, ಮುಖವಾಡ, ಕೈವದಿಕೆ, ಬೂಟುಗಳು ಮತ್ತು ಸರಿಯಾದ ಬಟ್ಟೆಗಳನ್ನು ಧರಿಸಿ ಸಿಂಪಡಿಸಬೇಕು. ಉದಾಹರಣೆಗೆ ರೈತರು ಹತ್ರ ಕನ್ನಡಕ ಇರುವುದಿಲ್ಲ ಅಥವಾ ಮುಖವಾಡ ಇರುವುದಿಲ್ಲ, ಬೂಟುಗಳು, ಅಂತ ಸಮಯದಲ್ಲಿ ತುಂಬು ತೋಳಿನ ಅಂಗಿ, ಪ್ಯಾಂಟ್ ಅಥವಾ ಮುಖಕ್ಕೆ ಒಂದು ಟವಲ್ ಅನ್ನು ಧರಿಸಿ, ಅಂದ್ರೆ ನಮ್ಮ ದೇಹ ಕೀಟನಾಶಕ ತಗಲದ ಹಾಗೆ ನೋಡಿಕೊಂಡು ಸಿಂಪಡಿಸಬೇಕು ಕೀಟನಾಶಕಗಳನ್ನು. ಸಿಂಪಡಣೆ ಮಾಡುವಾಗ ಧೂಮಪಾನ ಆಗ್ಲಿ ಅಥವಾ ಎಲೆ ಅಡಿಕೆ, ನೀರು ಕುಡಿಯುವುದು ಮತ್ತು ಇತರೆ ತಿಂಡಿ ತಿನಿಸುಗಳನ್ನು ಸೇವಿಸಬಾರದು. ಸಿಂಪಡಣೆಯನ್ನು ಮುಂಜಾನೆ ಅಂದರೆ 11 ಗಂಟೆಯ ತನಕ, ಅಂದ್ರೆ ಬಿಸಿಲಿನ ತಾಪಮಾನ ಅವಾಗ ಕಡಿಮೆ ಇರ್ತದೆ, ಆದ್ರಿಂದ ಬೆಳಗ್ಗೆಯಿಂದ 11 ಗಂಟೆ ತನಕ ಅಥವಾ ಸಂಜೆ 3-4 ಗಂಟೆಯ ನಂತರ ಮಾತ್ರ ಸಿಂಪಡಿಸಬೇಕು. ಅತಿ ಕಡಿಮೆ ಗಾಳಿ ಇರುವ ಸಮಯದಲ್ಲಿ ಹಾಗೂ ಗಾಳಿ ಬೀಸುವ ದಿಕ್ಕಿನಲ್ಲಿ ಸಿಂಪಡಣೆ ಮಾಡಬೇಕು. ಅಂದ್ರೆ ಗಾಳಿ ಬೀಸುವ ದಿಕ್ಕಿನಲ್ಲಿ ಸಿಂಪಡಣೆ ಮಾಡಿದ್ರೆ ನಮಗೆ ದೇಹಕ್ಕೆ ಟಚ್ ಆಗುತ್ತೆ. ವಿರುದ್ಧ ದಿಕ್ಕಿನಲ್ಲಿ ಸಿಂಪಡಣೆ ಮಾಡುವುದರಿಂದ ಎಲ್ಲಾ ಕೀಟನಾಶಕವು ನಮ್ಮ ಮೈಮೇಲಿಗೆ ಸಹ ಬರುತ್ತದೆ. ಸಿಂಪಡಣೆ ಅಥವಾ ಧೂಳೀಕರಣ ಕಾರ್ಯವನ್ನು ಮಕ್ಕಳು, ಬುದ್ಧಿಮಾಂದ್ಯರು, ರೋಗಕ್ಕೆ ತುತ್ತಾದ ವ್ಯಕ್ತಿಗಳು, ಮಾನಸಿಕ ರೋಗಿಗಳು, ವೃದ್ಧರು ಮತ್ತು ಗಾಯಾಳುಗಳು ಮಾಡಬಾರದು. ಇದರಿಂದ ಮಾಡೋದ್ರಿಂದ ಅವ್ರಿಗೆ ಇನ್ನೂ ಹೆಚ್ಚಿನ ಕಾಯಿಲೆಗೆ ತುತ್ತಾಗುವ ಸಾಧ್ಯತೆಗಳಿರುತ್ತವೆ. ಜೊತೆಗೆ ಇದುವರೆಗೂ ತಾವು ಕೀಟನಾಶಕಗಳನ್ನ ಬಳಸುವಾಗ ತಗೋತಕ್ಕಂಥ ಕ್ರಮಗಳ ಬಗ್ಗೆ ಹೇಳಿದ್ರಿ. ಕೀಟನಾಶಕಗಳನ್ನ ಬಳಕೆಯ ನಂತರ ಅದೆಲ್ಲ ಸಿಂಪಡಿಸಿದ ನಂತರವಾಗಿ ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ಏನ್ ಹೇಳ್ತೀರಿ? ಕೀಟನಾಶಕಗಳನ್ನು ದ್ರಾವಣ ತಯಾರಿಸಿದ ನಂತರ ಕೀಟನಾಶಕಗಳು ತನ್ನ ಮೂಲದ ಡಬ್ಬಿ ಅಥವಾ ಸೀಸೆ ಪ್ಯಾಕೆಟ್ನಲ್ಲಿ ಶೇಖರಿಸಿಡಬೇಕು. ರೈತರು ಕೊಂಡುಕೊಳ್ಳುವಾಗ ಯಾವ ಡಬ್ಬಿ ಅಥವಾ ಸೀಸೆ ಕೊಟ್ಟಿರ್ತಾರೋ ಅದರಲ್ಲೇ ಉಳಿದ ಕೀಟನಾಶಕಗಳನ್ನು ಅದರಲ್ಲಿಯೇ ಶೇಖರಿಸಿಡಬೇಕು. ಸಿಂಪಡಣೆ ನಂತರ ಧರಿಸಿದ ಬಟ್ಟೆಗಳನ್ನು ಬದಲಾಯಿಸಿ ಅವುಗಳನ್ನು ಸಾಬೂನಿನಿಂದ ಚೆನ್ನಾಗಿ ತೊಳೆದು ಸ್ನಾನ ಮಾಡಬೇಕು. ಖಾಲಿಯಾದ ಕೀಟನಾಶಕಗಳ ಡಬ್ಬ, ಸೀಸೆ, ಚೀಲಗಳನ್ನು ನಾಶಪಡಿಸಿ ಮಣ್ಣಿನಲ್ಲಿ ಹೂತಾಕಬೇಕು. ಎಲ್ಲಾ ರೈತರು ಈ ಡಬ್ಬಿಗಳನ್ನು ತಮ್ಮ ಮನೆಯಲ್ಲಿ ಸಾಮಗ್ರಿಗಳನ್ನು ಸಂಗ್ರಹಿಸಲು ಇಡುತ್ತಾರೆ, ಆದ್ದರಿಂದ ತಮಗೆ ನಿಧಾನವಾಗಿ ಅಪಾಯಕಾರಿ ಆಗುತ್ತವೆ. ಆದ್ದರಿಂದ ಈ ಡಬ್ಬಿಗಳನ್ನು ಅಥವಾ ಸೀಸೆಗಳನ್ನು ಯಾವುದೇ ಮನೆ ಬಳಕೆಗೆ ಉಪಯೋಗಿಸಬಾರದು. ಅವುಗಳನ್ನು ಮಣ್ಣಿನಲ್ಲಿ ಹೂತಾಕಬೇಕು ಉಪಯೋಗಿಸಿದ ನಂತರ. ಕೀಟನಾಶಕಗಳನ್ನು ಅಡಿಗೆ ಮನೆ, ಆಹಾರ ಧಾನ್ಯ, ಪಶು ಆಹಾರ ಮತ್ತು ಕುಡಿಯುವ ನೀರಿನ ಸ್ಥಳಗಳಲ್ಲಿ ಶೇಖರಿಸಿಡಬಾರದು. ಕೀಟನಾಶಕಗಳನ್ನು ಮಕ್ಕಳಿಗೆ ಅಥವಾ ಸಾಕು ಪ್ರಾಣಿಗಳಿಗೆ ಸಿಗದಂತೆ ಸುರಕ್ಷಿತವಾದ ಸ್ಥಳದಲ್ಲಿ ಇಟ್ಟು ಸರಿಯಾದ ಬೀಗವನ್ನು ಹಾಕಿಕೊಳ್ಳಬೇಕು. ಕಳೆನಾಶಕಗಳನ್ನು ಸಿಂಪಡಿಸಲು ಬಳಸಿದ ಸ್ಪ್ರೇಯರ್ಗಳನ್ನು ಚೆನ್ನಾಗಿ ತೊಳೆದು ಶುಚಿಗೊಳಿಸಿದ ನಂತರವೇ ಕೀಟನಾಶಕಗಳ ಬಳಕೆಗೆ ಉಪಯೋಗಿಸಬೇಕು. ಕಳೆನಾಶಕಗಳಂತಂದ್ರೆ ಅವು ಸ್ಪ್ರೇ ಮಾಡಿದ ನಂತರ ಈ ಕೀಟನಾಶಕಗಳನ್ನು ಬಳಸಿದರೆ ಬೆಳೆ ಸುಟ್ಟು ಹೋಗುತ್ತದೆ. ಆದ್ದರಿಂದ ಕಳೆನಾಶಕ ಉಪಯೋಗಿಸಿದ ನಂತರ ನೀಟಾಗಿ ತೊಳೆದು ನಂತರ ಒಣಗಿದ ನಂತರ ಕೀಟನಾಶಕಗಳನ್ನು ಸಿಂಪಡಿಸಲು ಸ್ಪ್ರೇಯರ್ಗಳನ್ನು ಉಪಯೋಗಿಸಬೇಕು. ತರಕಾರಿ, ಹಣ್ಣು, ಬೆಳೆಗಳ ಮೇಲೆ ಸಿಂಪಡಣೆ ಮಾಡುವಾಗ ಮಾಗಿರುವ ಅಥವಾ ಕೊಯ್ಲಿಗೆ ಬಂದಿರುವ ಹಣ್ಣು ತರಕಾರಿಗಳನ್ನು ಕಟಾವು ಮಾಡಿದ ನಂತರ ಸಿಂಪಡಣಾ ಕಾರ್ಯ ಕೈಗೆತ್ತಿಕೊಳ್ಳಬೇಕು. ನಿರ್ದಿಷ್ಟವಾದ ಸಿಂಪಡಣೆ ನಂತರ ಗಡುವು ಮಾಡಿದ ನಿರೀಕ್ಷಣಾ ಸಮಯ ಅಂದ್ರೆ ವೇಟಿಂಗ್ ಪೀರಿಯಡ್ ಅಥವಾ ವೇಟಿಂಗ್ ಟೈಮ್ ಅಂತ ಕರಿತೀವಿ, ಮುಗಿದ ಮೇಲೆನೆ ಸಹ ನಾವು ಆಹಾರ ಪದಾರ್ಥಗಳನ್ನು ಉಪಯೋಗಿಸಬೇಕು. ಇದು ಸುಮಾರು ಎಲ್ಲಾ ಕೀಟನಾಶಕಗಳು 10-12 ದಿನಗಳವರೆಗೆ ಇರುತ್ತದೆ. ಸಿಂಪಡಣೆ ಮಾಡಿದ ನಂತರ 10-12 ದಿನಗಳ ನಂತರ ಬಿಟ್ಟು ಕೊಯ್ಲು ಮಾಡಬೇಕು. ಮತ್ತು ಸಿಂಪಡಣೆ ಯಂತ್ರವನ್ನು ಉಪಯೋಗಿಸಿದ ನಂತರ ಸ್ಪ್ರೇಯರ್ ಆಗಿರಬಹುದು ಅಥವಾ ಯಾವುದೇ ಉಪಯೋಗಿಸಿದ ಯಂತ್ರವನ್ನು ಕಾಲುವೆ, ಕೆರೆಗಳಲ್ಲಿ ತೊಳೆಯಬಾರದು. ಯಾಕಂತಂದ್ರೆ ಆ ನೀರನ್ನು ಬಳಸುವ ಮನುಷ್ಯ, ಪ್ರಾಣಿ, ಪಕ್ಷಿಗಳಿಗೆ ತೊಂದರೆ ತಪ್ಪಿಸಲು ಬೇರೆ ಕಡೆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಅವುಗಳನ್ನು ತೊಳೆದುಕೊಂಡರೆ ಒಳ್ಳೆಯದು. ಜೊತೆಗೆ ಸರ್, ಇದುವರೆಗೂ ತಾವು ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಹೇಳ್ತಾ ಹೋದ್ರಿ. ಒಂದ್ ವೇಳೆ ಇದಿಷ್ಟು ಕ್ರಮಗಳನ್ನ ಅವನು ರೈತ ಅನುಸರಿಸ್ತಾನೆ, ವಿಷಪೂರಿತ ಆಗೋದ, ಅವನ ಲಕ್ಷಣಗಳ ಬಗ್ಗೆ ಏನ್ ಹೇಳ್ತೀರಿ? ಯಾವ ರೀತಿ ಲಕ್ಷಣಗಳನ್ನ ಅವನು ಒಳಗೊಂಡಿರ್ತಾನೆ ಅಂತ. ರೈತರು ಆಕಸ್ಮಿಕವಾಗಿ ವಿಷವನ್ನು ಸೇವಿಸಿದಾಗ ಅಥವಾ ಚರ್ಮಕ್ಕೆ ತಾಗಿದಾಗ ಅನೇಕ ರೀತಿಯ ಲಕ್ಷಣಗಳನ್ನು ಕಾಣಬಹುದು ವಿಷಪೂರಿತ ರೋಗಿಯಲ್ಲಿ. ಅವುಗಳು ಮುಖ್ಯವಾಗಿ ಯಾವುವೆಂದರೆ ತಲೆನೋವು, ತಲೆ ಸುತ್ತಿ ಬರುವುದು, ವಾಂತಿ ಅಥವಾ ಮೈ ನಡುಗುವುದು, ಬೇದಿ, ಬೆವರುವಿಕೆ, ದೃಷ್ಟಿ ಮಾಂದ್ಯತೆ ಮತ್ತು ಜೊಲ್ಲು ಸುರಿತ ಸಹ ಕಾಣಬಹುದು. ಕಣ್ಣು ರೆಪ್ಪೆ ಕುಗ್ಗುವುದು, ಒದ್ದಾಟ, ಭಯಭೀತಿ, ಆತಂಕ, ಕಣ್ಣು ಉರಿ, ಚರ್ಮ ಸಹ ಚರ್ಮಕ್ಕೆ ತಾಗಿದ್ದರೆ ಚರ್ಮಕ್ಕೆರೆತ ಉಂಟಾಗುತ್ತದೆ, ಹೊಟ್ಟೆ ನೋವು, ನರದೌರ್ಬಲ್ಯ ಮತ್ತು ಮಾತಿನಲ್ಲಿ ಬಿಕ್ಕಳಿಕೆ ಇತ್ಯಾದಿಗಳನ್ನು ನಾವು ವಿಷಪೂರಿತ ರೋಗಿಯಲ್ಲಿ ಕಾಣಬಹುದು. ಇಂಥ ಸಂದರ್ಭದಲ್ಲಿ ರೈತರು ಅಥವಾ ಹತ್ರ ಇರ್ತಕ್ಕಂಥವ್ರು ಎದುರುಕೊಂಡು ಮಾಡೋದು ಅವನಿಗೆ ಪ್ರಥಮ ಚಿಕಿತ್ಸೆ ಕೊಡೋದನ್ನೇ ನಿಲ್ಲಿಸಿ ಬೇರೆ ಬೇರೆ ರೀತಿಯಿಂದ ಮಾಡ್ತಾರೆ. ಆ ಸಂದರ್ಭದಲ್ಲಿ ಪ್ರಥಮ ಚಿಕಿತ್ಸೆಗೆ ಯಾವ ರೀತಿ ಮಾಡಬೇಕು, ಯಾವ ಮುಂಜಾಗ್ರತೆಗಳನ್ನ ನಾವು ಅನುಸರಿಸಬೇಕು ಅಂತ ಹೇಳ್ತೀರಿ? ವಿಷಪೂರಿತ ರೋಗಿಯಲ್ಲಿ ಆಕಸ್ಮಿಕವಾಗಿ ಕೀಟನಾಶಕ ಬಳಕೆದಾರನ ದೇಹದೊಳಗೆ ಸೇರಿದಲ್ಲಿ ವಿಷಪೂರಿತ ವ್ಯಕ್ತಿಯನ್ನು ವೈದ್ಯರ ಬೆಳೆಗೆ ಕೊಂಡೊಯ್ಯುವ ಮೊದಲು ತುರ್ತಾಗಿ ಪಾಲಿಸಬೇಕಾದ ಪ್ರಥಮ ಚಿಕಿತ್ಸೆಗಳು ಯಾವೆಂದರೆ, ಕೀಟನಾಶಕಗಳು ಸೇವಿಸಿದಾಗ ಅಥವಾ ವಿಷಪೂರಿತ ಕೀಟನಾಶಕಗಳಿಗೆ ತುತ್ತಾದ ಲಕ್ಷಣಗಳು ಕಂಡುಬಂದಲ್ಲಿ ತಕ್ಷಣ 15 ಗ್ರಾಂ ಉಪ್ಪು ಮತ್ತು 1 ಚಮಚ ಸಾಸಿವೆ ಪುಡಿಯನ್ನು ಬಿಸಿ ನೀರಿನಲ್ಲಿ ಬೆರೆಸಿ ರೋಗಿಗೆ ಕುಡಿಸಿ ವಾಂತಿ ಮಾಡಿಸಬೇಕು. ಈ ಪ್ರಕ್ರಿಯೆಯನ್ನು ಆಗ ಮಾಡುತ್ತಲೇ ಇದ್ದು ರೋಗಿ ಸ್ವಚ್ಛ ಬಣ್ಣದ ವಾಂತಿ ಮಾಡುವ ತನಕ ಮುಂದುವರಿಸಬೇಕು. ಅಂದರೆ ಪದೇ ಪದೇ ಈ ನೀರನ್ನು ಕೊಟ್ಟು ವಾಂತಿ ಮಾಡಿಸುವುದಕ್ಕೆ ನಾವು ಪ್ರಯತ್ನ ಮಾಡಬೇಕು. ಆ ಎಲ್ಲಿ ತನಕ ಅಂತಂದ್ರೆ ಬಣ್ಣರಹಿತ ಅಂದ್ರೆ ಕ್ಲಿಯರ್ ವಾಂತಿ ಬರುವ ತನಕ ಮಾಡಿಸಬೇಕು. ರೋಗಿ ಆಗಲೇ ವಾಂತಿ ಮಾಡುತ್ತಿದ್ದಲ್ಲಿ, ಒಂದು ವೇಳೆ ನಾವು ಈ ದ್ರಾವಣ ಕೊಡಕನ ಮುಂಚೆನೆ ರೋಗಿ ವಾಂತಿ ಮಾಡುತ್ತಿದ್ದಲ್ಲಿ ಅಥವಾ ಮೂರ್ಛಿ ಹೋಗಿದ್ದಲ್ಲಿ ವಾಂತಿ ಮಾಡಿಸುವ ಪ್ರಯತ್ನ ಮಾಡಬಾರದು. ಉಸಿರಾಟದ ಮುಖಾಂತರ ವಿಷ ದೇಹದೊಳಗೆ ಸೇರಿದ್ದಲ್ಲಿ, ಒಂದು ವೇಳೆ ವಾಸನೆ ನೋಡಿದಾಗ ವಿಷ ದೇಹದೊಳಗೆ ಸೇರಿದ್ದಲ್ಲಿ ಆ ರೋಗಿಯನ್ನು ಶುದ್ಧಿ ಗಾಳಿಯಾಡುವ ಪ್ರದೇಶಕ್ಕೆ ಕೊಂಡೊಯ್ಯಬೇಕು. ಮೇಲ್ಮುಖವಾಗಿ ಮಲಗಿಸಿ ಅವನು ಧರಿಸಿದ ಉಡುಪುಗಳನ್ನು ಸಡಲಿಸಿ ನಿರಂತರವಾಗಿ ಉಸಿರಾಟಕ್ಕೆ ಅವಕಾಶ ಮಾಡಿಕೊಡಬೇಕು. ಉಸಿರಾಟಕ್ಕೆ ತೊಂದರೆ ಇದ್ದಲ್ಲಿ ಕೃತಕ ಉಸಿರಾಟ ವ್ಯವಸ್ಥೆ ಮಾಡಬೇಕು. ರೋಗಿಯ ಚಳಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಕೀಟನಾಶಕಗಳ ಬಳಕೆಯಲ್ಲಿ ವಹಿಸಬೇಕಾದ ಸುರಕ್ಷಾ ಕ್ರಮಗಳು ಈ ಕುರಿತು ಶಿವಮೊಗ್ಗ ಕೃಷಿ ಮಹಾವಿದ್ಯಾಲಯದ ಕೀಟಶಾಸ್ತ್ರ ವಿಭಾಗದ ಸಹ ಸಂಶೋಧಕರಾದ ಡಾಕ್ಟರ್ ಅಂಬರೀಷ ಎಸ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು HM ಮಹೇಶ್. ಇನ್ನು ಮುಂದೆ ಕೇಳಿ ಕೃಷಿ ಮೇಳದ ಕುರಿತು ಕೃಷಿ ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ಬಿ ಹೇಮ್ಲಾ ನಾಯಕ್ ಅವರ ಸಂದೇಶ. ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗದ ನವಿಲೆ ಆವರಣದಲ್ಲಿ ಇದೇ ತಿಂಗಳ ದಿನಾಂಕ 17, 18, 19, 20 ನಡೆಯುವ ಕೃಷಿ ಮೇಳದ ಕುರಿತು ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶಕರಾದಂತಹ ಡಾಕ್ಟರ್ ಬಿ ಹೇಮ್ಲಾ ನಾಯಕರವರ ಸಂದೇಶ. ಸಮಸ್ತ ರೈತ ಬಾಂಧವರಿಗೆ ಹಾಗೂ ಎಲ್ಲಾ ಕೇಳುಗರಿಗೆ ನಮಸ್ಕಾರಗಳು. ನಾನು ಡಾಕ್ಟರ್ ಬಿ ಹೇಮ್ಲಾ ನಾಯಕ್, ವಿಸ್ತರಣಾ ನಿರ್ದೇಶಕರು, ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ಇವರ ವತಿಯಿಂದ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು. ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗದ ವತಿಯಿಂದ ಸುಸ್ಥಿರ ಆದಾಯಕ್ಕಾಗಿ ಸೆಕೆಂಡರಿ ಕೃಷಿ ತಾಂತ್ರಿಕತೆಗಳು ಮತ್ತು ಮೌಲ್ಯವರ್ಧನೆ ಎಂಬ ಘೋಷ ವಾಕ್ಯದಡಿಯಲ್ಲಿ 4 ದಿನಗಳ ಕೃಷಿ ಮತ್ತು ತೋಟಗಾರಿಕಾ ಮೇಳವನ್ನು 17-3-2023 23-2023 ಕೃಷಿ ಮಹಾವಿದ್ಯಾಲಯ ನವಿಲೆ ಶಿವಮೊಗ್ಗದಲ್ಲಿ ಆಯೋಜಿಸಲಾಗಿದೆ. ಈ ಮೇಳದಲ್ಲಿ ಕೃಷಿ ಮತ್ತು ತೋಟಗಾರಿಕೆ ವಸ್ತು ಪ್ರದರ್ಶನ, ವಿವಿಧ ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳ ನೂತನ ತಳಿ ಮತ್ತು ತಳಿ ತಾಂತ್ರಿಕತೆಗಳ ಪ್ರಾತ್ಯಕ್ಷಿಕೆಗಳು, ಕೃಷಿ ಯಂತ್ರೋಪಕರಣಗಳ ಪ್ರದರ್ಶನ, ಜೈವಿಕ ಪರಿಕರಗಳ ಪ್ರದರ್ಶನ, ರೈತ ವಿಜ್ಞಾನಿಗಳಿಂದ ಸಂವಾದ ಕಾರ್ಯಕ್ರಮಗಳು ಮತ್ತು ಕೃಷಿ ಸಂಬಂಧಿತ ವಿಚಾರಗೋಷ್ಠಿ ಮತ್ತು ತಾಂತ್ರಿಕ ಸಮಾವೇಶವನ್ನು ಏರ್ಪಡಿಸಲಾಗಿರುತ್ತದೆ. ಪ್ರಸಕ್ತ ವರ್ಷದ ಮೇಳದಲ್ಲಿನ ಪ್ರಮುಖ ವಿಶೇಷತೆಗಳೆಂದರೆ ಹೈಟೆಕ್ ತೋಟಗಾರಿಕೆ, ಹೈಡ್ರೋಪೋನಿಕ್ ಕೃಷಿ, ಪುಷ್ಪ ಕೃಷಿ, ತಾರಸಿ ತೋಟ ಮತ್ತು ಲಂಬ ತೋಟ, ಸಂರಕ್ಷಿತ ಕೃಷಿ, ಜೇನು ಸಾಕಾಣಿಕೆ ಮತ್ತು ಕೀಟ ಪ್ರಪಂಚ, ದ್ವಿದಳ ಧಾನ್ಯ ತಳಿ ಪ್ರಾತ್ಯಕ್ಷಿಕೆ, ಸಿರಿಧಾನ್ಯಗಳ ಮಹತ್ವ, ಸಾವಯವ ಕೃಷಿ, ಅಣಬೆ ಬೇಸಾಯ, ಪಶು ಸಂಗೋಪನೆ ಮತ್ತು ಮೀನುಗಾರಿಕೆ ತಂತ್ರಜ್ಞಾನಗಳು, ಕೊಯ್ಲೋತ್ತರ ತಾಂತ್ರಿಕತೆ, ಕೃಷಿ ಉತ್ಪನ್ನ ಸಂಸ್ಕರಣೆ, ಮೌಲ್ಯವರ್ಧಿತ ಕೃಷಿ ಉತ್ಪನ್ನಗಳು, ಹವಾಮಾನ ಆಧಾರಿತ ಕೃಷಿ ಪ್ರಾತ್ಯಕ್ಷಿಕೆಗಳ ಪ್ರದರ್ಶನವಿರುತ್ತದೆ. ಇವುಗಳಲ್ಲದೆ

ವತಿಯಿಂದ ವೆಡ್ಡಿಂಗ್ ಜ್ಯುವೆಲರಿಯ ಅಡ್ವಾನ್ಸ್ ಪರ್ಚೇಸ್ ಗೆ ಸ್ಪೆಷಲ್ ಆಫರ್ಸ್ ಅನೌನ್ಸ್ ಮಾಡಿದ್ದಾರೆ. ಹೌದಾ? ದಟ್ಸ್ ಗ್ರೇಟ್. ಎಸ್, ಆಭರಣ ಲೇಡೀಸ್ ಸ್ಪೆಷಲ್ ಆಫರ್ ಆರಂಭವಾಗಿದೆ. ಗೋಲ್ಡ್ ಜ್ಯುವೆಲರಿ ಪರ್ ಗ್ರಾಮ್ ಮೇಲೆ 200 ರೂಪಾಯಿ ವರೆಗಿನ ಆಫ್ ನೊಂದಿಗೆ ಮತ್ತು ಡೈಮಂಡ್ ಜ್ಯುವೆಲರಿ ಅಂಡ್ ಸಿಲ್ವರ್ ಆರ್ಟಿಕಲ್ಸ್ ಮೇಲೆ ಗ್ರೇಟ್ ಆಫರ್ಸ್ ಕೂಡ ಇದೆ. ಆಭರಣ್ ಜ್ಯುವೆಲರ್ಸ್ ಲೇಡೀಸ್ ಸ್ಪೆಷಲ್ ಆಫರ್ ಇದೇ ಫೆಬ್ರವರಿ 27ರಿಂದ ಮಾರ್ಚ್ 11ರವರೆಗೆ. ಬನ್ನಿ, ಅಡ್ವಾನ್ಸ್ ವೆಡ್ಡಿಂಗ್ ಪರ್ಚೇಸ್ ಬೆನಿಫಿಟ್ಸ್ ಪಡೆಯಿರಿ. ತ್ವರೆ ಮಾಡಿ. ಕಂಡೀಷನ್ಸ್ ಅಪ್ಲೈ. ಆತ್ಮೀಯರೇ, ನಾಳಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೃಷಿ ಮೇಳದ ಕುರಿತು ಕೃಷಿ ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳಾದ ಡಾಕ್ಟರ್ ಆರ್ ಸಿ ಜಗದೀಶ್ ಅವರ ಸಂದೇಶ ಕೇಳುವಿರಿ. ನಂತರ ಬಾಳೆಹಣ್ಣಿನ ಮೌಲ್ಯವರ್ಧನೆ ಹಾಗೂ ಜೇನು ಸಾಕಾಣಿಕೆ ಅನುಭವ ಈ ಕುರಿತು ತೀರ್ಥಹಳ್ಳಿ ತಾಲೂಕು ಕೊಳವಳ್ಳಿ ಗ್ರಾಮದ ರಾಮಮೂರ್ತಿ ಪಟವರ್ಧನ್ ಅವರೊಡನೆ ಸಂದರ್ಶನ ಪ್ರಸಾರವಾಗಲಿದೆ. ಬಳಿಕ ಕೃಷಿ ಮೇಳದ ಕುರಿತು ಕೃಷಿ ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶಕರಾದ ಡಾ ಬಿ ಹೇಮ್ಲಾ ನಾಯಕ್ ಅವರ ಸಂದೇಶ ಪ್ರಸಾರವಾಗಲಿದೆ.